ಮತ್ತೇನಂದ್ರೆ ಅತ್ಯಂತ ಉತ್ತಮವಾದಂಥ ತಳಿಗಳನ್ನು ಹಾಕ್ಕೊಂಡು ನಾವೇ ಸಾವಯವ ಪದ್ಧತಿಯೊಳಗೆ ಬೆಳ್ಕೋಬೇಕು. ಒಂದೇದು ಎರಡನೇದ್ದು ಏನಪ್ಪ ಅಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಇದ್ದಂಗೆ ಒಳ್ಳೆ ಧೈರ್ಯದಿಂದ ತಿನ್ಬೋದು. ಈ ತರಕಾರಿ ನಾನೇ ಬೆಳೆದಿನಿ, ಒಳ್ಳೆ ಸಮೃದ್ಧವಾದಂತ ತರಕಾರಿ, ಫಲವತ್ತಾದಂತ ತರಕಾರಿ ಅಂತ ಹೇಳಿ ನಾವು ಆತ್ಮವಿಶ್ವಾಸ ಮಾಡಬಹುದು. ಹಸಿಯಾಗಿನ ಹಂಗೆ ತಿನ್ಬಹುದು, ಹಂಗೆ ತಿನ್ಬಹುದು. ಯಾವುದೇ ವಿಧವಾದಂತ ಅದರಲ್ಲಿ ಕಲ್ಮಶ ಆಗ್ಲಿ ಏನೂ ಇದಿರಂಗಿಲ್ಲ. ಈ ನೋಡ್ರಿ ಪಟ್ಟಣದಲ್ಲಿ ಸಿಗುವಂತ ತರಕಾರಿ ಯಾವ ನೀರಲ್ಲಿ ಬೆಳೆದಿರ್ತಾರೋ, ಎಂತ ಇರ್ತಾರೋ, ಎಂತ ಔಷಧಿಗಳನ್ನ ಹೊಡೆದಿರ್ತಾರೋ, ಅದನ್ನ ತಿನ್ಲಿಕ್ಕೆ ನಾವು ಹಿಂದ್ ಮುಂದೆ ನೋಡ್ತಾ ಇರ್ತೀವಿ. ಆ ಒಂದು ಹೆದರಿಕಿರಂಗಿಲ್ಲ. ಆಮೇಲೆ ಈಗ ಯೂತ್ಸ್ಗೆ ಏನದ ಮನ್ಯಾಗ ಎಲ್ಲರೂ ಒಬ್ರು ಹೆಣ್ಮಕ್ಳು ಅಥವಾ ಯಾರಾದ್ರೂ ಮನ್ಯಾಗ ಖಾಲಿ ಇದ್ದೇ ಇರ್ತಾರೆ, ಖಾಲಿ ಇದ್ದೇ ಇರ್ತಾರೆ, ಅವ್ರಿಗೂ ಒಂದು ಎಕ್ಸಸೈಸ್ ಇದ್ದಂಗೆ. ಎಕ್ಸಸೈಸ್ ಅನ್ನು ಪ್ಲಾಂಟ್ ಬೆಳೆಸೋದಾಗ್ಲಿ, ಅವು ಕಳೆ ತೆಗೆಯೋದಾಗ್ಲಿ, ನೀರು ಉಣಿಸೋದಾಗ್ಲಿ, ಅವನ್ನ ಕಟಾವ್ ಮಾಡೋದಾಗ್ಲಿ, ಇಂಥವೆಲ್ಲ ಸಣ್ಣ ಸಣ್ಣ ಚಟುವಟಿಕೆಗಳಿಂದ ಅವ್ರಿಗೂ ಕೂಡ ದೇಹಕ್ಕೆ ಒಂದು ಉತ್ತಮ ರೀತಿಯಿಂದ ಒಂದು ಆರೋಗ್ಯಕರವಾದಂತ ಚಟುವಟಿಕೆ ಅನುಕೂಲ ಆಗುತ್ತೆ. ಆಮೇಲೆ ನಿನ್ನೆ ಇದ್ದಂತ ಸಸಿ ಇವತ್ತು ಚೆಂದಾಗಿರ್ತೈತಿ, ಇವತ್ತಿನಕ್ಕಿಂತ ನಾಳೆ ಚೆಂದಾಗಿರ್ತದೆ, ಅದನ್ನ ನೋಡಿ ಅವ್ರು ಖುಷಿ ಪಡ್ತಾರೆ. ಅದೊಂದು ಆ ಮಾನಸಿಕ ಒಂದು ನೆಮ್ಮದಿ ಏನಿರ್ತೈತಲ್ಲ ಅದಕ್ಕೆ ಯಾವುದು ಸಮಾನ ಅಲ್ಲ. ಸೊ ನಾವು ಇವತ್ತಿನ ಒತ್ತಡದೊಳಗೆ ಕೆಲಸದ ಒತ್ತಡ ಇರ್ಬೋದು, ಆರೋಗ್ಯದ ಒತ್ತಡ ಇರ್ಬೋದು, ಹಣಕಾಸಿನ ಒತ್ತಡ ಇರ್ಬೋದು, ಸಾಮಾಜಿಕ ಇಂಥವೆಲ್ಲವುಗಳ ಒತ್ತಡದಲ್ಲಿ ನಾವು ಒಂದು ಈ ತೋಟದ ಮೂಲಕ ಇದೊಂದು ಹವ್ಯಾಸವಾಗಿ ಬೆಳೆಸಿಕೊಳ್ಳಿ, ಹವ್ಯಾಸಯುಕ್ತವಾಗಿ ಬೆಳೆಸಿಕೊಂಡ್ರೆ ನಮ್ಮ ಆರೋಗ್ಯಕ್ಕೂ ಅತ್ಯುತ್ತಮವಾದಂತಹ ಒಂದು ಸಲಹೆ ಅಂತ ನಾ ಹೇಳಬಲ್ಲೆ. ಒಳ್ಳೇದು ಡಾಕ್ಟರ್ ಶೇಖರಗೌಡರ, ಇದುವರೆಗೂ ಈ ಪೌಷ್ಟಿಕ ತೋಟದ ಮಹತ್ವ ಮತ್ತು ಜೊತೆಗೆ ಪೌಷ್ಟಿಕ ತೋಟ ಅಂದ್ರೆ ಏನು, ಏನೇನು ತರಕಾರಿಗಳನ್ನ ಬೆಳೆಯಲಿಕ್ಕೆ ಅವಕಾಶ ಇದೆ, ಯಾವ ರೀತಿ ನಮಗೆ ಇದು ನೆಮ್ಮದಿಯನ್ನು ಒದಗಿಸ್ತದಂತಕ್ಕಂಥ ಕೆಲವೊಂದಿಷ್ಟು ವಿಚಾರವನ್ನು ನಮ್ಮ ಕೇಳೋರೊಂದಿಗೆ ಇವತ್ತು ಹಂಚಿಕೊಂಡಿದ್ದಕ್ಕೆ ಕೇಳೋದ್ರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ. ಇದುವರೆಗೆ ಪೌಷ್ಟಿಕ ತೋಟದ ಮಹತ್ವ ಕುರಿತು ತೋಟಗಾರಿಕಾ ತಜ್ಞರಾದ ಡಾಕ್ಟರ್ ಶೇಖರ್ಗೌಡ ಪಾಟೀಲ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದ್ರಿ. ಸಂದರ್ಶಕರು ಡಾಕ್ಟರ್ ವಿಜಿ ಬಾವಲತ್ತಿ. ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳಲ್ಲಿ ಯಾವುದೇ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇಲ್ಲ. ಗರಿಷ್ಠ ಉಷ್ಣಾಂಶ 28.8 29.4 ಡಿಗ್ರಿ ಸೆಲ್ಸಿಯಸ್, ಹಾಗೆಯೇ ಕನಿಷ್ಠ ಉಷ್ಣಾಂಶ 17.7 19.4 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 62-57% ಮತ್ತು ಕನಿಷ್ಠ ಆರ್ದ್ರತೆ 25-31% ಇರುವ ಸಾಧ್ಯತೆ ಇದ್ದು, ಗಾಳಿಯ ವೇಗ ಸರಾಸರಿ 3-13.9 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ಮುನ್ಸೂಚನೆಯನ್ನ ರೈತ ಬಾಂಧವರಿಗೆ ನೀಡಲಾಗಿದೆ. ಇನ್ನು ಮುನ್ಸೂಚನೆಯಂತೆ ಮುಂದಿನ 5 ದಿನಗಳು ಮಳೆ ಆಗುವ ಸಾಧ್ಯತೆ ಕಡಿಮೆ ಇರುವುದರಿಂದ ಬೆಳೆಗಳಲ್ಲಿ ತೇವಾಂಶದ ಕೊರತೆ ಕಂಡು ಬಂದಲ್ಲಿ ನೀರಾವರಿ ಸೌಲಭ್ಯವಿದ್ದರೆ ಹಗುರವಾಗಿ ನೀರನ್ನು ಹಾಸಿ. ಪ್ರಸ್ತುತ ವಾತಾವರಣದಲ್ಲಿ ಕಡಿಮೆ ಉಷ್ಣಾಂಶ ಇರುವುದರಿಂದ ಯಾವುದೇ ಬೆಳೆಯಲ್ಲಿ ಮೊಗ್ಗು ಮತ್ತು ಕಾಯಿ ಉದುರುವುದು ಕಂಡು ಬಂದರೆ 0.25 ಮಿಲಿಲೀಟರ್ ಫ್ಲಾನೋಫಿಕ್ಸ್ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಿ. ಕಟಾವು ಮಾಡಿದ ಉತ್ಪನ್ನಗಳು ಚೀಲದಲ್ಲಿ ತುಂಬುವ ಮೊದಲು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿಯೇ ತುಂಬಬೇಕು. ಹಿಂಗಾರಿ ಬೆಳೆಗಳಾದ ಜೋಳ, ಕಡಲೆ, ಸೂರ್ಯಕಾಂತಿ ಹಾಗೂ ಇನ್ನಿತರ ಬೆಳೆಗಳಲ್ಲಿ ಅಂತರ್ಬೇಸಾಯವನ್ನು ಕೈಗೊಳ್ಳಬೇಕು. ಇದರಿಂದ ಕಳೆಗಳ ನಿಯಂತ್ರಣದ ಜೊತೆಗೆ ತೇವಾಂಶ ಸಂರಕ್ಷಣೆ ಆಗ್ತದೆ. ಕಡಲೆ ಬೆಳೆಯು ಹೂವಾಡುವ ಹಂತದಲ್ಲಿದ್ದಾಗ ಪ್ರತಿ ಲೀಟರ್ ನೀರಿಗೆ 7.5 ಗ್ರಾಂ ಚಿಕ್ಪಿ ಮ್ಯಾಜಿಕ್ ಅಥವಾ 20 ಗ್ರಾಂ ಯೂರಿಯಾ ಮತ್ತು 1 ಮಿಲಿಲೀಟರ್ ಟ್ರೈಕೆಂಟನಾಲ್ ಅನ್ನು ಮಿಶ್ರಣ ಮಾಡಿ ಸಿಂಪಡಿಸುವುದರಿಂದ ಹೆಚ್ಚಿನ ಇಳುವರಿಯನ್ನು ಪಡ್ಕೋಬಹುದು. ಈ ಸಿಂಪರಣೆಯನ್ನು 15 ದಿನಗಳ ಅಂತರದಲ್ಲಿ ಮತ್ತೊಮ್ಮೆ ಮಾಡಬೇಕು. ಕಡಲೆಯಲ್ಲಿ ಬಿತ್ತಿದ 35-40 ದಿನಗಳಲ್ಲಿ ಕುಡಿ ಚೂಟುವುದರಿಂದ ಹೆಚ್ಚಿನ ಕವಲೊಡೆದು ಉತ್ತಮ ಇಳುವರಿಯನ್ನು ಪಡ್ಕೋಬಹುದು. ಕಡಲೆಯಲ್ಲಿ ಬಿತ್ತಿದ 35 ದಿನಗಳ ನಂತರ 20 ppm 2 ಮಿಲಿಲೀಟರ್ ಪ್ರತಿ 100 ಲೀಟರ್ ನೀರಿಗೆ NAA ಸಿಂಪಡಿಸಬೇಕು. ಇದರಿಂದ ಬೆಳೆ ಸದೃಢ ಮತ್ತು ಆರೋಗ್ಯಕರವಾಗಿ ಬೆಳೆದು ಹೆಚ್ಚಿನ ಇಳುವರಿಯನ್ನು ಪಡ್ಕೋಬಹುದು. ಇನ್ನು ಹಲವೆಡೆ ಭತ್ತದ ಕಟಾವು ಕಾರ್ಯ ನಡೆದಿದ್ದು, ಬಣವೆ ಹಾಕುವ ಮೊದಲು ಹುಲ್ಲನ್ನು ಚೆನ್ನಾಗಿ ಒಣಗಿಸಿ ಬಣವೆ ಹಾಕಬೇಕು. ಬಣವೆ ಹಾಕುವ ಪೂರ್ವದಲ್ಲಿ ಭತ್ತದ ಹುಲ್ಲಿನ ಹೊರೆ ಕಟ್ಟುವ ಮೊದಲು ಇಬ್ಬನಿ ಆರೋದನ್ನು ಬಿಡಬೇಕು. ಹತ್ತಿ ಬೆಳೆಯು ಬಿಡಿಸುವ ಹಂತದಲ್ಲಿರುವುದರಿಂದ ಹವಾಮಾನ ಮುನ್ಸೂಚನೆಯನ್ನು ನೋಡಿಕೊಂಡು ರೈತ ಬಾಂಧವರು ಹತ್ತಿಯನ್ನು ಬಿಡಿಸಿ. ತೊಗರಿ ಬೆಳೆಯಲ್ಲಿ ಕಾಂಡ ಕೊರಕದ ನಿರ್ವಹಣೆಗಾಗಿ 0.15 ಮಿಲಿಲೀಟರ್ ಕ್ಲೋರಾನ್ ನೆಂಟ್ರಿನಲ್ಲಿ ಪ್ರೋಲ್ 18.5 SC ಅಥವಾ ತತ್ತಿನಾಶಕವಾಗಿ 2 ಮಿಲಿಲೀಟರ್ ಫರ್ಫೆನೋಫಾಸ್ 50 EC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ತೊಗರಿ ಬೆಳೆಗೆ ಹೂ ಬಿಡುವ ಮತ್ತು ಕಾಯಿ ಕಟ್ಟುವ 2 ಹಂತದಲ್ಲಿ ರಕ್ಷಣಾತ್ಮಕ ನೀರಾವರಿಯನ್ನು ಕೊಡಬೇಕು.